ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀರಾಮ ಪಟ್ಟಾಭಿಷೇಕ. ಭಾಗವತರು ಹುಬಣೂರು ಶ್ರೀಧರ್ ರಾವ್. ಮದ್ದಳೆ ನಾರಾಯಣ ಬಳ್ಳಕ್ಕುರಾಯ. ಚಂಡೆ ಮೋಹನ್ ಶೆಟ್ಟಿಗಾರ್ ನಿಜಾರು. ಕೇಳಿ ಶ್ರೀರಾಮ ಪಟ್ಟಾಭಿಷೇಕ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಪಾಜ ಗುಜ ಧರಣೆ ತ್ರೈ ಜಗದೀಶ ಗಣಾಧಿಪನೆಯ ಜಗದರನೆ ತ್ರೈ ಜಗದೀಶ ಗಣಾಧಿಪನೆ ತ್ರೈ ಜಗದೀಶ ಗಣಾಧಿಪನೆ ದೋಷರಹಿತ ಸುವಿಲಾಸಿಯಲಿಲ್ಲಡಿ ದೋಷರಹಿತ ಸುವಿಲಾಸಿಯಲಿಲ್ಲಡಿ ದಸಳಿಂದರೂದ ಪೋಷಿಸು ವಿರಯದಿಯ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪುಜಾರ ವರಿರದಯ ಶೀಲನೇ ಎನ್ನನು ಪಾಲಿಸು ಗಜವದನ ಕಾರವಾಯ್ತರರೆ ನೀನೆ ಮಗಾಗಿ ಮರೆಯದುಪಕಾರವಾಯ್ತರರೆ ನೀನೆ ಮಗಾಗಿ ಮೆರೆದ ಸಾಹಸವಧಿಕ ವಯಸ್ಸೆಯೇ ಮೆರೆವ ಸಾಹಸವಧಿಕ ವಯಸ್ಸೆಯೇ ಕರಣಿ ಜನೆ ಬಾರಿತ್ತ ಮರುತಾತ್ಮಜಗೆ ಹತ್ತಿರಗೆ ಕರೆದಿಂದ ನಾ ಮರುತಾತ್ಮಜಗೆ ನೀ ಸುವಾರ್ತೆಯ ಬಿತ್ತರಿಸಿ ಜಾನಕಿಯ ಭಾವವ ಜಾನಕಿಯ ಭಾವವನರಿತು ಬಾಯೆಂದು ಆಲು ದೇವರ ಮಹಾಪ್ರಸಾದವಿದೆನುತ ಎನಲು ದೇವರ ಮಹಾಪ್ರಸಾದವಿದೆನುತ ಬಾರಿದ ಹನುಮನೋಯನೆ ಹಾರಿದ ಹನುಮನೋಯನೆ ಜನ ಗಜೆಯ ಬಳಿಗೈದಿ ಪಾದಕ್ಕೆ ಮಣಿದು ನುಡಿದ ಪಾದಕ್ಕೆ ಮಣಿದು ನುಡಿದ ತೋರಲೆನು ತುಳ್ಟು ಮುಖವಯ ಮನ ಕಾರಗೈಯ ರಾಘವಯ ಮನ ಕತದಿ ಧಿಕ್ಕಾರ ಗೈಯನೆ ರಾಘವಯ ನರಿ ಜನ್ಮವೇ ಹೀರವೂ ನರಿ ಜನ್ಮವೇ ಹೀರವೂ ಮಾನದಿ ಬಾಳ್ವ ದಾರಿಯೇದು ಸಹವೂ ಮಾನದಿ ಬಾಳ್ವ ದಾರಿ ದುಸ್ಸವೂ ತೋರಲಿನ ತುಳ್ಟ ಮುಖವ ಸಿರಿವರನ ಚರಣ ಶರಣನ ಮುಖ ನೋಡಿಯೇ ಶರಣನ ಮುಖ ನೋಡಿ ಧರಣಿ ಜಾತೆಯ ಬಳಿಗೈರಿ ಧರಣಿ ಜಾತೆಯ ಬಳಿಗೈರಿ ಶ್ರೀವರ ನಾಚನ ಶರಣನ ಮುಖ ನೋಡಿ ಧರಣಿ ಜಾತೆಯ ಬಳಿಗೈದಿ ವರ ಭಕ್ತಿ ಬಾವ ನರಿತು ಸಲ್ಮಡಿ ವರ ಭಕ್ತಿ ಬಾವ ನರಿತು ಸಲ್ಮಡಿ ಕರೆದು ತಾರೆದು ನೇಮಿಸಿದಯ ಕರೆದು ತಾರೆಂದು ನೇಮಿಸಿದಯ ವರ ಭಕ್ತಿ ಭಾವ ನರಿದು ಸಮಾರ್ಗದಿ ಕರೆದು ತರೆಂದು ನೇಮಿಸಿದಾಯ ಸಿರಿವರನ ಚನ ಶರಣನ ಮುಖ ನೋಡಿ ತರಣಿ ಜಯ ಬಳಿಗೈದಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಅಮ್ಮ ಅಮ್ಮ ಕರುಣೆಯೊಳಾಲಿ ಪೂದಮ್ಮ ಪದ ಕರುಹುವೆ ಲಾಲಿ ಪೂದಮ್ಮ ಬರದಿಯು ಲಟ್ಟಿದ ನಿಲ್ಲ ಬರದಿಯು ಲಟ್ಟಿದ ನಿಲ್ಲ ಕರೆತರುವರೆ ನೀವು ಮಡಿಯಲ್ಲ ಕರೆ ತರುವರೆ ನೀವು ಮಡಿಯಲ್ಲ ತ್ವರಿತ ದೋಳೇಳವು ಹರುಷಾವತಾರ ಸರಿತ ದೋಳೇಳವು ಹರುಜಾವತಾಳು ದೊರೆಸ್ವಾಮಿಯ ಪದ ದರುಶನ ಪಡೆಯವು ದೊರೆಸ್ವಾಮಿಯ ಪದ ದರುಶನ ಪಡೆಯವು ತ್ವರಿತ ದೊಳೆಯಳು ಹರುಜಾವತಾಳು ದೊರೆಸ್ವಾಮಿಯ ಪದ ದರುಶನ ಪಡೆಯವು ಕರುಣೆಯು ಆಲಿಪುದಮ್ಮ ಪದ ಕರುಹುವೆ ಲಾಲಿಪುದಮ್ಮ ಅಮ್ಮ ಅಮ್ಮ ನೋಡು ತಮ್ಮ ನೋಡ ಬೆಡಗನು ಜಾನಕಿಯ ಹುಮ್ಮಾಸದ ಸಂಭ್ರಮವನೋ ಜಾನಕಿಯ ಹುಮ್ಮಾಸದ ಸಂಭ್ರಮವನೋ ತಮ್ಮ ನೋಡು ತುಮ್ಮಾರ್ಗಿಯ ದಳಲ್ಲಯ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ಯಾರು ಪೇಳಿದ ರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ಯಾರು ಪೇಳಿದ ರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ನಾರಿಯರು ಸೊಕ್ಕಿ ನಡೆಯೇ ನಾರಿಯರು ಸೊಕ್ಕಿ ನಡೆಯೇ ಪುರುಷರು ಎಂತವುದೋ ತಿಳಿಯೇ ಪುರುಷರೆಂತಿಹರು ತಿಳಿಯೇ ತಮ್ಮ ನೋಡ ಬೆಳಗರು ತಮ್ಮ ಚಿಂತೆಯಾದಗೆ ಭೂಮಿ ಜಾತೆಯೇ ಚಿಂತೆಯಾಗೆಯೇ ಬಲವಂತೆ ನೀನೆವು ಬೂದನ ರೀತೆಯೇ ವಾಸಿ ಪಂಥವ ಮೆರೆಸಿದೆವು ಧರ್ಮ ದ್ವೇಷಿಗಳಲ್ಲಿ ವಾಸಾರಿದೆವು ಏಸು ಪೇಳಿದರೇನು ಲೇಸು ಮಾಡಿದೆ ನೀರು ವಾಸಿಸು ಬಂದಲ್ಲಿ ಆಚೆ ಬೆರುಳ್ತೇನೆ ಚಿಂತೆಯಾದಗೆ ಭೂಮಿ ಜಾತೆ ಬಲವಂತೆ ನೀನೆಂಬುದನರಿದೆ ಭೂಮಿ ಜಾತೆ ಭೂಮಿ ಜಾತೆ ಮರೆಯೇ ಸತ್ಯ ವಂತ್ಯನಾಗಿ ನುಗ್ಗು ನಿಲ್ದಿ ಪರೆಯೇ ಸತ್ಯ ವಂತನಾಗಿಂತು ನಿಲ್ದಿ ಪರೆ ಕಾಂತ ಹಗಲಿರುಳವ ಕಾಲದಲ್ಲಿ ಬೇರೆ ಬಗೆದವಳ ಜಿತ್ತದಲ್ಲಿ ಸದಾ ಭಗವಂತ ನಡಿಯ ಧ್ಯಾನದಲ್ಲಿ ನಿಲ್ಲ ಮುಗುದೆ ಎಲ್ಲೂ ದೋಷವುಗೆದುದಾದರೆ ಮೂರು ಜಗವೇ ನೋಡಲಿ ಜನ್ಮ ಮುಗಿಸದೆ ಬಿಡಲಿ ನಿಂದ ಮುಗುದೆ ಎನ್ನೋಳು ದೋಷ ಹೋಗಿ ಗೋದಾದರೆ ಮೂರು ಜಗವೇ ನೋಡಲಿ ಜನ್ಮ ಮುಗಿಸದೆ ಬಿಡದೀಗ ಕಾಂತಾನಿ ನಿಂತು ಪೇಳುವರಿ ಕಾಂತ ಕಾಂತ ಕಾಂತ ನೋಡಿ ಲಕ್ಷ್ಮಣ ಬೇಡಿದನು ದಯಗೂಡಿ ತನ್ನ ಭೀಮಸವ ಸನ್ನೆಯೊಳ್ಳಿ ಆಡಿದನು ಶ್ರೀರಾಮ ಎಂದೊಟ್ಟಿದನು ಚಿತೆಯ ನಾಡದೇವರ ದೇವಿಗೆ ಪರಿ ರೂಢಿಸಿದೆ ವಿಧಿಯನು ಕಪಿಕುಲ ಗೂಡ ಬರೆಯದೆ ಮರುಗಲ ಮರಿಜೆಯೊಡ ಒರೆದಳಿ ತರದಿ ಮರುಗಲವನಿ ಜಯೊರೆದಳಿ ತೆರಲಿ ಹಿತ್ತ ಭೂಮಾದೆ ನಯವೆತ್ತು ಸಾಕಿದ ಜನಕ ಮತ್ತೆ ಕುಲದೇವನಾದಿತ್ಯ ಚಂದ್ರಾದಿ ದೇವೋತ್ತಮರೇ ವರವೀತ ಗೋತ್ರ ನೀ ನಿನಗೆ ದಯೆಯಿತ್ತು ಕರುಣಿ ಬುದು ಶುಭವ ಚಿತ್ತ ಶುದ್ಧದಿ ಸತಿ ವೃತ್ತಿಯನ್ನು ಪಡೆದ ಫಲ ಹೊತ್ತು ದಾದಿರಿ ಕಾಯುವುದಿತ್ತರೆಲ್ಲ ಮುಖವನೆತ್ತಿ ಜಯ ಜಯವೆಂದು ಗೋತ್ರ ಸುತ ಏರಿದಳು ಏರಿದಳು ಏರಿದಳು ಗೋ ತತ್ತರಿ ಸರ ಭುಜಾಂಡವು ಅರಿತರುಳು ವೈಶ್ವಾನರ ವಿನಯದಿ ದಿವ್ಯ ಸ್ವರೂಪನು ತಳೆದೆದ್ದು ವಣಜಾಕ್ಷಣ ಸನ್ನಿಧಿಯೊಳು ಜನಕ ಜಯವು ಬರದೊಳಿರಿಸಿ ಜಯ ಜಯವೆಂದು ಲಾಲಿಸೋ ಶ್ರೀರಾಮ ಕರುಣೆಯ ಪಾಲಿಪೋದೈ ರಾಮ ಬರಪತಿ ವ್ರತೆಯರುಳು ಸೀತೆಗೆ ಸರಿಯಾರೈ ಪೇಳುವೋ ಹರಿನಿ ವಿಧಿಸಿದ ತೆರದಲ್ಲಿ ನಾನಿರಿವರೆ ಕಾದರಿಸುತ್ತ ಕರೆದಲ್ಲಿ ತೆರುವೋ ಲಾಲಿದುವು ಶ್ರೀರಾಮ ಕರುಣೆಯು ಪಾಲಿಬೋದೈ ರಾಮ ಲಾಲಿದು ಕೇಳು ನೀನೀಗ ಕೊರನೆಡೆಯ ಮಾಯೋ ತೆಗೆ ಬೇಗ ಆ ಅಮ್ಮನ ಮಾತಿಗಾಗಿ ನಮ್ಮ ಸತ್ಯತೆಗಾಗಿ ಧರ್ಮಗೋಳಿಯಲ್ಲಿ ನಮ್ಮ ಭರತನು ನಮ್ಮ ಸ್ವಾರಿಯ ನಿಂದು ಕಾಣದಾದರಿ ಬಾಳಲಮ್ಮಲು ನ್ಯಾಯಕ್ಕೆ ಸಮ್ಮತವಿರದು ನಮ್ಮ ಸ್ವಾರಿಯ ನಿಂದು ಕಾಣದಾದರೆ ಬಾಳಲಮ್ಮಲು ನ್ಯಾಯಕ್ಕೆ ಸಮ್ಮತವಿರದು ವೀರ ಮಾರುತಿ ಕೇಳು ನೀನೀಗ ಮೂರನೇ ನಡೆಯ ಮಯೋದ್ಯಗೆ ಬೇಗ ವೀರಮ ಆರುತಿ ಇದ್ದಲ್ ದಿನ ಸಂಖ್ಯೆಯ ನೆನೆಸುತ್ತಲೇ ಶ್ರೀರಾಮ ನಡೆಯ ನೀಕ್ಷಿಸಲಿದ್ದ ಚಿತ್ತದಿ ಬಲು ಭ್ರಮೆಗೊಂಡ ಶತ್ರುಹನನ್ನು ಕರೆದು ನುಡಿದನ ಬರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ಪಾದವ ತೋರದಾದನೇಕೋ ಪಾದವ ಬಾರದಾದನೇಕೆ ರಾಘವ ಸಾರಿ ಪೇದ ಅವಧಿಯಿದನ ಸಂತೀಕೃದಲ್ಮ ಸಾರಿ ಪೇದ ಅವಧಿಯಿದಿನ ಸಂತೀಕ ಧರ್ಮ ಮೀರಿ ಬಂದುದೇನೋ ದುರ್ದಿನ ಸಾರಿ ಪೇದ ಅವಧಿಯಿದಿನ ಸಂತೀಕ ಧರ್ಮ ಮೀರಿ ಬಂದುದೇನೋ ದುರ್ದಿನ ಬಾರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ಪಾದವ ಬಾರದಾದನೇಕೆಯೇ ಯಾರೆಲ್ಲರೂ ಭಯಬಾರದಿ ಸೈರಣೆ ಮೀರಿ ಬರತನಾಗ ಹಾರಲು ಬೆಂಕಿಯ ಸಾರಿ ಪ್ರದಕ್ಷಿಣೆ ಕಾರಂಭವ ಗೈದ ಕೊಡನ ಮರುತ ಜನಡೆ ತರು ತೆಲ್ಲನು ತಡೆ ತಡೆ ತಡೆ ತಡೆ ದುಡುಕಲಿರು ಆಯ ತಡೆ ಮರುತ ಜನಡೆ ತರು ತಿನ್ನನು ತಡೆ ತಡೆ ದುಡುಕದಿರು ತಡೆ ತಡೆ ದುಡುಕದಿರು ಕ್ಷಣದಿಂದ ಕ್ಷಣದಿಂದನು ಜಾರಿಯು ಲಕ್ಷ್ಮಣ ಸೀತೆಯು ಸಹಿತ ಕೊಡನ ಮರುತ ಜರು ತಿನ್ನನು ತಡೆ ತಡೆ ದುಡುಕದಿರು ತಡೆ ತಡೆ ತಡೆ ದುಡುಕದಿರು ರಘು ಜನ ಗಣ ನಗುತ ಭರತನ ಮೊಗವನೆತ್ತಿ ಪ್ರೇಮದಿ ತೆಗೆದು ಬಿಗಿ ಅಪ್ಪಿದನು ತ್ರಿಜಗವೇ ಪೊಗಳುವಂತೆ ಅಣ್ಣನೀ ವನ ಕೈದಿದ ಬಳಿಕಿನ್ನು ಪುರವನು ಸೇರದಿಲ್ಲಿಯೇ ನಲ್ಲಿಯು ಪಾಲಿಸಿರಿ ರಾಜ್ಯವ ನಿನ್ನ ಮಾತಿನಲ್ಲಿ ಅಣ್ಣ ಧನ್ಯನಾದೇನು ದೇವ ಸಾಕನ್ಯೋನ್ಯದಲ್ಲಿ ಪಟ್ಟಣವ ಸೇರುವ ಸನ್ಮುಹೂರ್ತವಿದೆಂದು ಮಾಡಿದನು ಸರ್ವರವು ದಿನಲು ಗೋ ಅಣ್ಣ ಪರಪುರೋಹಿತ ನೋಡಿ ಲಗ್ನವ ಒರೆದನಿ ಅಭಿಜಿಲ್ ಮುಹೂರ್ತ ದಿಯೇ ವಿರಜಿಸುವುದ ವಿವೇಕವನು ಶ್ರೀವರರಿಗೆಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರ ಜಲದಲ್ಲಿ ಮಗಭಿಷೇಕವನು ಗೈದರು ಪ್ರೇಮ ದಿನೋದ ರಾಮಗಭಿಷೇಕವನು ಗೈದರು ಪ್ರೇಮದಿಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರದಳದಲ್ಲಿ ಅಭಿಷೇಕ ಗೈಯಲು ನಿಜ ಪಟ್ಟಾಭಿಷೇಕವಾಯಿತು ರಾಮಗೆ ಕರದೊಳು ಬರಳು ಬಲ ಕುಡದಾರಗೆ ಅರುಳದಿ ಬಗುದರ ಪೊರವವಾಗಿಯೇ ಪುರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರು ಆರತಿ ಎತ್ತಿರು ಮಂಗಳಾರತಿ ಎತ್ತಿರು ಗಜಮುಖದ ಬಗೆ ಗಣಪಗೆ ಇದುವರೆಗೂ ಶ್ರೀರಾಮ ಪಟ್ಟಾಭಿಷೇಕ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕುಬನೂರು ಶ್ರೀಧರ್ ರಾವ್, ಮದ್ದಳೆ ನಾರಾಯಣ ಬಳ್ಳಕ್ಕುರಾಯ, ಚಂಡೆ ಮೋಹನ್ ಶೆಟ್ಟಿಗಾರ್ ನಿಜಾರು. ಈಗ ಕೃಷಿ ಮಾಹಿತಿ. ರಾಜ್ಯದಲ್ಲಿ ಸುಮಾರು 1.5-2 ದಶಲಕ್ಷ ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಶೇಂಗಾ ಬೆಳೆ ಬೆಳೆಯುತ್ತಿದ್ದಾರೆ. ಬೇಸಿಗೆ ಹಂಗಾಮಿನಲ್ಲಿ ಹೆಚ್ಚಿನ ನೀರಿನ ಅವಶ್ಯಕತೆ ಇರುವ ಇತರೆ ಬೆಳೆಗಳು ಬೆಳೆಯುವ ಬದಲು ಶೇಂಗಾವನ್ನು ಲಾಭದಾಯಕವಾಗಿ ಬೆಳೆಯಬಹುದು. ಯಾಕೆಂದರೆ 1 ಎಕರೆ ಭತ್ತದ ಬೆಳೆಗೆ ಬೇಕಾಗುವ ನೀರಿನಲ್ಲಿ 4 ಎಕರೆಯಷ್ಟು ಶೇಂಗಾವನ್ನು ಬೆಳೆಯಲು ಸಾಧ್ಯವಾಗುತ್ತೆ. ಶೇಂಗಾವನ್ನು ಡಿಸೆಂಬರ್ 2ನೇ ವಾರದಿಂದ ಜನವರಿ ಕೊನೆಯವರೆಗೂ ಬಿತ್ತನೆ ಮಾಡಬಹುದು. ಬಿತ್ತನೆ ಸಮಯದಲ್ಲಿ ಮಣ್ಣಿನ ಉಷ್ಣತೆ 180°C ಕಡಿಮೆ ಇದ್ದರೆ ಮೊಳಕೆ ಬರುವುದು ತಡವಾಗಿ ಬೆಳವಣಿಗೆ ಕುಂಠಿತಗೊಂಡು ಬೆಳೆಯ ಕಾಲಾವಧಿ ಹೆಚ್ಚಾಗುತ್ತೆ. ಆದ್ದರಿಂದ 270-300 ಮಣ್ಣಿನ ಉಷ್ಣಾಂಶ ಇದ್ದರೆ ಒಳ್ಳೆಯದು. ಈ ಶೇಂಗಾದಲ್ಲಿ ತಳಿಗಳು TMV2 ಮತ್ತು GPB GPD4 ಈ ತಳಿಗಳು 2 ಹಂಗಾಮಿಗೂ ಸೂಕ್ಷ್ಮವಾಗಿರೋದ್ರಿಂದ ರೈತರು ಪ್ರತಿ ಸಲ ತಮ್ಮಲ್ಲಿ ಉತ್ಪಾದಿಸಿದಂತಹ ಬಿತ್ತನೆ ಬೀಜವನ್ನ ಉಪಯೋಗಿಸಬಹುದು. ಅಧಿಕ ಇಳುವರಿ ಪಡೆಯಲು 1 ಎಕರೆಗೆ ಕನಿಷ್ಠ 80,000-1,00,000 ಸಸಿಗಳ ಸಂಖ್ಯೆ ಅವಶ್ಯವಿರೋದ್ರಿಂದ ಪ್ರತಿ ಎಕರೆಗೆ 40-45 kg ಬಿತ್ತನೆ ಬೀಜವನ್ನ ಉಪಯೋಗಿಸಬೇಕು. ಮರಳು ಮಿಶ್ರಿತ ಜೇಡಿ ಮತ್ತು ಮಸಾರಿ ಮಣ್ಣು ಶೇಂಗಾ ಬೆಳೆಯಲು ಯೋಗ್ಯ. ಈ ಮಣ್ಣಿನಲ್ಲಿ ಸುಣ್ಣದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೆ ಒಳ್ಳೆಯದು. ಭೂಮಿಯನ್ನು 1-2 ಸಾರಿ ಹೆಂಟೆ ಒಡೆದು 3-4 ಸಾರಿ ಹರಗಿ ಪ್ರತಿ ಎಕರೆಗೆ 8-10 ಎತ್ತಿನಗಾಡಿ ಕಾಂಪೋಸ್ಟ್ ಗೊಬ್ಬರವನ್ನು ಬಿತ್ತನೆಗೆ 3 ವಾರಗಳ ಮುಂಚೆ ಮಣ್ಣಿಗೆ ಸೇರಿಸಬೇಕು. ಶೇಂಗಾ ಒಂದು ಶಕ್ತಿದಾಯಕ ಬೆಳೆ, ಆದ್ದರಿಂದ ಅವಶ್ಯವಿರುವ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಶೇಂಗಾ ಬೆಳೆಗೆ ಒದಗಿಸಬೇಕು. ಬೀಜ ಬಿತ್ತುವ ಮೊದಲು ಪ್ರತಿ ಎಕರೆಗೆ 10 kg ಸಾರಜನಕ, 30 kg ರಂಜಕ ಹಾಗೂ 15 kg ಪೊಟ್ಯಾಷ್ ರಾಸಾಯನಿಕ ಗೊಬ್ಬರಗಳನ್ನು ಒಂದೇ ಕಂತಿನಲ್ಲಿ ಮಣ್ಣಿಗೆ ಸೇರಿಸಬೇಕು. ರಂಜಕವನ್ನು ಪೂರೈಸಲು ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಉಪಯೋಗಿಸೋದ್ರಿಂದ 16% ರಂಜಕ, 9.5% ಸುಣ್ಣ ಮತ್ತು 12.5% ಗಂಧಕ ಪೋಷಕಾಂಶಗಳನ್ನು ಪೂರೈಸಿದಂತಾಗತ್ತೆ. ಇದಲ್ಲದೆ ಅಲ್ಪ ಪ್ರಮಾಣದಲ್ಲಿ ಸತುವು ಮತ್ತು ಮೆಗ್ನೀಷಿಯಂ ಸಹ ಇರುತ್ತೆ. ಈ ಶೇಂಗಾ ಬಿತ್ತನೆಗೆ ಮುಂಚೆ ಬೀಜಗಳನ್ನು ಕ್ಯಾಫ್ಟನ್ ಅಥವಾ ಥೈರಾಮ್ ಅಥವಾ ಅಣುಜೀವಿ ಗೊಬ್ಬರವಾದ ಟ್ರೈಕೋಡರ್ಮಾದಿಂದ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ 4 ಗ್ರಾಂನಂತೆ ಲೇಪನ ಮಾಡೋದ್ರಿಂದ ಬೀಜ ಮತ್ತು ಮಣ್ಣಿನಿಂದ ಪ್ರಸಾರವಾಗುವ ರೋಗವನ್ನು ತಡೆಗಟ್ಟಬಹುದು. ಇದಲ್ಲದೆ ರಂಜಕ ಕರಗಿಸುವ ಅಣುಜೀವಿಗಳಿಂದ ಉಪಚರಿಸಿ ನಂತರ ರೈಜೋಬಿಯಂ ಪುಡಿಯನ್ನ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ 4 ಗ್ರಾಂನಂತೆ ಬೆಲ್ಲದ ಪಾಕದೊಂದಿಗೆ ಮಿಶ್ರಣ ಮಾಡಿ ಲೇಪನ ಮಾಡಿ ನೆರಡಿನಲ್ಲಿ ಒಣಗಿಸಿ ಬಿತ್ತನೆ ಮಾಡೋದ್ರಿಂದ ಭೂಮಿಯಲ್ಲಿ ಸಾಮಾನ್ಯವಾಗಿ ಲಭಿಸಿದ ಶೇಖರಿಸಿರುವ ರಂಜಕದ ಅಂಶ ಹಾಗೂ ವಾತಾವರಣದಲ್ಲಿರುವ ಸಾರಜನಕವನ್ನು ಪರಿವರ್ತಿಸಿ ಬೆಳೆಗೆ ಒದಗಿಸುತ್ತೆ. ಶೇಂಗಾ ಬಿತ್ತನೆ ಮಾಡಲು ಸಾಲಿನಿಂದ ಸಾಲಿಗೆ 1 ಅಡಿ ಮತ್ತು ಬೀಜದಿಂದ ಬೀಜಕ್ಕೆ 4 ಅಂಗುಲಕ್ಕೆ ಒಂದರಂತೆ ಕೂರಿಗೆ ಕೈಯಿಂದ ಬಿತ್ತನೆ ಮಾಡಬಹುದು. ಶೇಂಗಾ ಬೆಳೆ 25-40 ದಿವಸವಿದ್ದಾಗ ಕಳೆಯ ಹತೋಟಿ ಸರಿಯಾದ ಸಮಯಕ್ಕೆ ಮಾಡದಿದ್ದರೆ ಇಳುವರಿ 25-50% ಕಡಿಮೆಯಾಗುತ್ತೆ. ಅಲ್ಲದೆ ಕೊಯ್ಲು ಮಾಡುವುದು ಸಹ ಕಷ್ಟವಾಗುತ್ತೆ. ಆದ್ದರಿಂದ ಬಿತ್ತಿದ ದಿನ ಅಥವಾ 3ನೆಯ ದಿನ ಪ್ರತಿ ಎಕರೆಗೆ 1 ಲೀಟರ್ ಅಲಕ್ಲೋರ್ ಥವಾ 1.5 ಲೀಟರ್ ಪೆಂಡಿಮಿಥಾಲಿನ್ ಕಳೆನಾಶಕವನ್ನು 400 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿದ್ದಾಗ ಸಿಂಪಡಿಸಬೇಕು. ಬಿತ್ತನೆಯಾದ 20-30 ಅಥವಾ 45 ದಿವಸಗಳಲ್ಲಿ 3 ಸಾರಿ ಎಡೆಕುಂಟೆ ಹೊಡೆಸಬೇಕು. ಶೇಂಗಾ ಬೆಳೆಗೆ ಸುಣ್ಣ ಮತ್ತು ಗಂಧಕದ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಇರುತ್ತೆ. ಜಿಪ್ಸಂನಲ್ಲಿ 29% ಸುಣ್ಣ ಮತ್ತು ಗಂಧಕದ ಅಂಶಗಳಿರುತ್ತೆ. ಈ ಅಂಶಗಳು ಗಿಡದ ಬುಡದಲ್ಲಿ ಬೆಳೆಯುತ್ತಿರುವ ಬಾರಂಗಿ ಮತ್ತು ಕಾಯಿಗಳು ನೇರವಾಗಿ ಹೀರಿಕೊಂಡು ಪ್ರತಿ ಗಿಡಕ್ಕೆ 20-25% ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದು. ಹಾಗಾಗಿ ಶೇಂಗಾ ಬೆಳೆಯು 35-45 ದಿವಸಗಳು ಇದ್ದಾಗ ಪ್ರತಿ ಎಕರೆಗೆ 200 ಕೆಜಿ ಜಿಪ್ಸಂ ಅನ್ನು ಎಡೆಕುಂಟೆ ಹೊಡೆಯುವ ಸಾಲಿಗೆ ಸೇರಿಸಿ ಮಣ್ಣನ್ನ ಏರಿಸಬೇಕು. ಕಾಂಪೋಸ್ಟ್ ಗೊಬ್ಬರದ ಬಳಕೆ ಕಡಿಮೆಯಾಗಿದ್ರೆ ಲಘು ಪೋಷಕಾಂಶಗಳನ್ನು ಪೂರೈಸುವ ಅವಶ್ಯಕತೆ ಇರುತ್ತೆ. ಇವುಗಳ ಬಳಕೆಯಿಂದ ಅಧಿಕ ಮತ್ತು ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು. ಮರಳು ಮಿಶ್ರಿತ ಭೂಮಿಯಲ್ಲಿ ಸತುವಿನ ಸಲ್ಫೇಟ್ ಅನ್ನು 3 ವರ್ಷಗಳಿಗೊಮ್ಮೆ ಪ್ರತಿ ಎಕರೆಗೆ 5 ಕೆಜಿಯಂತೆ ಪೂರೈಸಬೇಕು. ಪ್ರತಿ ಎಕರೆಗೆ 2 ಕೆಜಿಯಂತೆ ಬೋರಾಕ್ಸ್ ಅನ್ನು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಸೇರಿಸಬೇಕು. ಇದಲ್ಲದೆ ಕಪ್ಪು ಭೂಮಿಯಲ್ಲಿ ಶೇಂಗಾ ಬೆಳೆದರೆ ಬೆಳೆ 40-50 ದಿವಸಗಳಿದ್ದಾಗ ಎಲೆ ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದಕ್ಕೆ ಕಬ್ಬಿಣದ ಕೊರತೆಯೇ ಮುಖ್ಯ ಕಾರಣ. ಆದ್ದರಿಂದ ಅಂತಹ ಭೂಮಿಗೆ ಕಬ್ಬಿಣದ ಸಲ್ಫೇಟ್ ಪ್ರತಿ ಎಕರೆಗೆ 10 ಕೆಜಿಯಂತೆ ಬಿತ್ತನೆ ಪೂರ್ವದಲ್ಲಿ ಮಣ್ಣಿಗೆ ಒದಗಿಸಬೇಕು. ಶೇಂಗಾ ಬೆಳೆಯಲ್ಲಿ ನೀರಿನ ನಿರ್ವಹಣೆಯಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ ಶೇಂಗಾ ಮೊಳಕೆ ಬಂದ ನಂತರ ಮೊದಲು 15-25 ದಿವಸಗಳಲ್ಲಿ ನೀರು ಹಾಯಿಸಬಾರದು. ಈ ರೀತಿ ಮಾಡೋದ್ರಿಂದ ಗಿಡದ ಎತ್ತರವನ್ನು ನಿಯಂತ್ರಿಸಿ ಒಂದೇ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳು ಬಂದು ಕಾಯಿ ಕಟ್ಟಿ ಮತ್ತು ಬಲಿತು ಇಳುವರಿ ಹೆಚ್ಚಿಸಲು ಅನುಕೂಲವಾಗುತ್ತೆ. ನಂತರ ಹೂ ಬರುವ ಹಂತ, ಕಾಯಿ ಬೆಳವಣಿಗೆ ಹಂತ ಮತ್ತು ಕಾಯಿ ಬಲಿಯುವ ಅಥವಾ ಮಾಗುವ ಹಂತಗಳು ತೇವಾಂಶಕ್ಕೆ ತೊಂದರೆಯಾಗೋದ್ರಿಂದ ಈ ಹಂತಗಳಲ್ಲಿ ನೀರುಣಿಸಬೇಕು. ಮುಖ್ಯವಾಗಿ ಬೆಳೆಯುವ ಭೂಮಿಯನ್ನು ಆಧರಿಸಿ ಮರಳು ಮಣ್ಣಿಗೆ 8-10 ದಿನಕ್ಕೊಮ್ಮೆ, ಕಪ್ಪು ಭೂಮಿಯಲ್ಲಿ 12-15 ದಿನಕ್ಕೊಮ್ಮೆ ನೀರನ್ನು ಹಾಯಿಸಬೇಕು. ಬೇಸಿಗೆಯಲ್ಲಿ ಮುಖ್ಯವಾಗಿ ಶೇಂಗಾದಲ್ಲಿ ನುಸಿ ಬಾಧೆ ಬಾಧಿಸುತ್ತದೆ. ಇದನ್ನು ಹತೋಟಿ ಮಾಡಲು ಡೈಮಿಥೋಯೆಟ್ 2-3 ಮಿಲಿ ಅಥವಾ ಮೊನೋಕ್ರೋಟೋಫಾಸ್ 1.5 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 1-2 ಸಾರಿ ಸಿಂಪಡಿಸಬೇಕು. ಬೇಸಿಗೆ ಬೆಳೆಯಲ್ಲಿ ರೋಗಗಳು ಕಡಿಮೆ. ಒಂದು ವೇಳೆ ಎಲೆಚುಕ್ಕೆ ಮತ್ತು ತುಕ್ಕು ರೋಗ ಕಾಣಿಸಿದರೆ ಬಾವಿಸ್ಟಿನ್ ಅಥವಾ ಮ್ಯಾಂಕೋಜೆಬ್ ಅನ್ನು 1.5-2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಶೇಂಗಾ ಗಿಡಗಳನ್ನು ಕಿತ್ತು ಕಾಯಿಗಳನ್ನು ಪರೀಕ್ಷಿಸಿ ನೋಡಿದಾಗ ಸಿಪ್ಪೆಯ ಮೇಲಿನ ನರಗಳು ಸ್ಪಷ್ಟವಾಗಿ ಕಾಣಿಸಬೇಕು. ಕಾಯಿ ಸುಲಿದಾಗ ಸಿಪ್ಪೆಯ ಒಳಪದರ ಕಪ್ಪಾಗಿರುತ್ತೆ, ಆಗ ಬೆಳೆ ಕೊಯ್ಲಿಗೆ ಸಿದ್ಧವಾಗಿದೆ ಎಂದು ಅರ್ಥ. ಕಾಯಿಗಳನ್ನು ಗಿಡದಿಂದ ಬೇರ್ಪಡಿಸಿ ಸ್ವಚ್ಛ ಮಾಡಿ 8-10 ತೇವಾಂಶಕ್ಕೆ ಒಣಗಿಸಿ ಪಾಲಿಥಿನ್ ಲೈನಿಂಗ್ ಇರುವ ಗೋಣಿ ಚೀಲದಲ್ಲಿ ಶೇಖರಿಸಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಆರೋಗ್ಯ ಮಾಹಿತಿ. ಪುದೀನ ಎನ್ನುವಂತಹದ್ದು ಒಂದು ಬಹುವಾರ್ಷಿಕ ಬೆಳೆ. ಇದನ್ನು ಔಷಧಿಯಾಗಿ, ಆಹಾರವಾಗಿ, ಸೌಂದರ್ಯವರ್ಧಕವಾಗಿ, ಮದ್ಯಪೇಯ ಹಾಗೂ ಇತರೆ ಉದ್ಯಮಗಳಲ್ಲಿ ಕೂಡ ಬಳಸಲಾಗ್ತದೆ. ಇದನ್ನು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಮನೆಗಳಲ್ಲಿ ಉಪಯೋಗಿಸುವುದನ್ನು ನಾವು ನೋಡ್ತೇವೆ. ಪುದೀನದಲ್ಲಿ ಜಪಾನೀಸ್ ಪುದೀನ, ಸ್ಪಿಯರ್ ಪುದೀನ, ಬರ್ಗಾಮಟ್ ಪುದೀನ ಹಾಗೂ ಪೆಪ್ಪರ್ ಪುದೀನ ಎನ್ನುವಂತಹ ಪ್ರಭೇದಗಳಿವೆ. ಲ್ಯಾಟಿನ್ ಭಾಷೆಯಲ್ಲಿ ಮೆಂತ ಅಂದರೆ ಜಲದೇವಿ ಎಂದು ಕೂಡ ಕರೆಯಲಾಗ್ತದೆ. ಚಟ್ನಿ ಮರುಗ ಎನ್ನುವಂಥದ್ದು ಇದರ ಇನ್ನೊಂದು ಹೆಸರು. ಸುಗಂಧಯುಕ್ತವಾದಂತಹ ಪುದೀನ ಸೊಪ್ಪು ಎಲ್ಲರ ಮನೆಯ ಹಿತ್ತಲಿನಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಆಹಾರ ಪದಾರ್ಥಗಳಲ್ಲಿ ಪರಿಮಳವನ್ನು ಹೆಚ್ಚಿಸುವುದಕ್ಕೆ ಇದರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಇದು ಜೀರ್ಣಕಾರಿಯಾಗಿ ಕೆಲಸ ಮಾಡುತ್ತದೆ. ಇದರ ಬಳಕೆಯಿಂದ ದೇಹಕ್ಕೆ ಕಬ್ಬಿಣದ ಸತ್ವವನ್ನು ಒದಗಿಸಬಹುದು. ಇದು ಉತ್ತಮ ಪಾಚಕ ಔಷಧಿಗಳಲ್ಲಿ ಒಂದಾಗಿದೆ. ಆಯುರ್ವೇದ ಗ್ರಂಥಗಳಲ್ಲಿಯೂ ಕೂಡ ಇದರ ಉಲ್ಲೇಖ ಇದೆ. ಮೆಂತ ವಿರಿಡಿಸ್ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಈ ಸಸ್ಯವು ಲ್ಯಾಮಿನೇಸಿಯ ಕುಟುಂಬಕ್ಕೆ ಸೇರಿರುವಂತಹದ್ದು. ಅಡುಗೆಯಲ್ಲಿ ಹೆಚ್ಚು ಬಳಸಲಾಗುವ ಪ್ರಭೇದ ಇದು. ಈ ಸಸ್ಯವು ಸಾಮಾನ್ಯವಾಗಿ ಏಕವಾರ್ಷಿಕದಂತೆ ಬೆಳೆಯಲಾಗುತ್ತದೆ. ಹಾಗೆಯೇ ಬೆಳೆಯಲು ಬಿಟ್ಟರೆ ಬಹುವಾರ್ಷಿಕದಂತೆಯೂ ಕೂಡ ಇದು ಬೆಳೆಯುತ್ತದೆ. ಕವಲು ರೆಂಬೆಗಳು ಮೃದುವಾಗಿರುತ್ತವೆ. ಸಾಮಾನ್ಯ ರೀತಿಯ ಮೃದುವಾದ ಎಲೆಗಳು ಕಾಂಡದ ಮೇಲೆ ಅಭಿಮುಖವಾಗಿ ಜೋಡಣೆಯಾಗಿರುತ್ತದೆ. ಈ ಸಸ್ಯದ ಎಲ್ಲ ಭಾಗಗಳು ಮಧುರವಾದಂತಹ ಸುವಾಸನೆಯಿಂದ ಕೂಡಿದೆ. ಮಧ್ಯಮ ಆಳವಾದ ಫಲವತ್ತಾದ ಹಾಗೂ ಸಾವಯವಯುಕ್ತವಾದಂತಹ ಮಣ್ಣು ಇದರ ಕೃಷಿಗೆ ಯೋಗ್ಯವಾಗಿರುವಂತಹದ್ದು. ಹೆಚ್ಚು ನೀರು ಹಿಡಿದಿಟ್ಟುಕೊಳ್ಳುವ ಆದರೆ ನೀರು ನಿಲ್ಲದೇ ಇರುವಂತಹ ಮಣ್ಣು ಒಳ್ಳೆಯದು. ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯದ ಎಲ್ಲ ಪ್ರದೇಶದಲ್ಲಿ ನೀರಾವರಿಯಲ್ಲಿ ಇದನ್ನು ಬೆಳೆಯಬಹುದು. ಆದರೆ ಚಳಿಗಾಲದಲ್ಲಿ ಬೇರು ಕೊಳೆಯುವ ರೋಗಕ್ಕೆ ತುತ್ತಾಗ್ತದೆ. ನೀರಿನ ಆಶ್ರಯವಿರುವ ಕಡೆ ಪುದೀನವು ಸೊಂಪಾಗಿ ಬೆಳೆಯುತ್ತದೆ. ಪುದೀನಕ್ಕೆ ಅತಿ ಹೆಚ್ಚಿನ ನೀರು ಅವಶ್ಯಕತೆ ಇರುತ್ತದೆ. ಮಣ್ಣು ಮತ್ತು ಹವಾಗುಣವನ್ನು ಆಧರಿಸಿ ಬೆಳೆಗೆ ಬೇಸಿಗೆಯಲ್ಲಿ ನೀರನ್ನು ಕೊಡುವಂತಹದ್ದು ಅತಿ ಅವಶ್ಯ. ಪುದೀನವನ್ನು ಬಳ್ಳಿಯಂತಿರುವ ಕಾಂಡದ ತುಂಡುಗಳಿಂದ ವೃದ್ಧಿಪಡಿಸಬಹುದು. ಪುದೀನ ಬೆಳೆಯುವುದಕ್ಕೆ 1 ಚದರ ಮೀಟರ್ ಭೂಮಿಯನ್ನು ಚೆನ್ನಾಗಿ ಹದ ಮಾಡಿ ಬೇರು ಕಳೆಗಿಡಗಳನ್ನು ಸಂಪೂರ್ಣವಾಗಿ ತೆಗಿಬೇಕು. ಪುದೀನದ ಬೇರುಗಳನ್ನು ಸುಮಾರು 7-10 ಸೆಂಟಿಮೀಟರ್ ಉದ್ದ ಇರುವ ಹಾಗೆ ಕತ್ತರಿಸಿ ಸುಮಾರು 2 ಅಡಿ ಅಂತರದಲ್ಲಿ ಸಸಿಗಳನ್ನು ನೆಡಬೇಕಾಗ್ತದೆ. ಕಳೆಗಳು ಹೆಚ್ಚಾದರೆ ಈ ಬೆಳೆಯಲ್ಲಿ 60% ಸೊಪ್ಪು ಮತ್ತು ಎಣ್ಣೆ ಇಳುವರಿ ಕಡಿಮೆ ಆಗ್ತದೆ. ಹಾಗಾಗಿ ನಿರಂತರವಾಗಿ ಪುದೀನ ಬೆಳೆಯಲ್ಲಿ ಕಳೆಗಿಡಗಳನ್ನು ತೆಗಿತಾ ಇರಬೇಕಾಗ್ತದೆ. ತುಕ್ಕು ಬೂದಿ ರೋಗ ಹಾಗೂ ಬೇರು ಕೊಳೆ ರೋಗ ಪ್ರಮುಖವಾದಂತಹ ರೋಗಗಳು. ಸುರುಳಿ ಪುಂಡಿ, ಕಂಬಳಿ ಹುಳು ಹಾಗೂ ಗೆದ್ದಲು ಈ ಸಸ್ಯಗಳಿಗೆ ಹಾನಿ ಉಂಟು ಮಾಡುವಂತಹ ಪ್ರಮುಖ ಕೀಟಗಳು. ಬೇವಿನ ಹಿಂಡಿಯ ಸಾರವನ್ನು ಸಿಂಪಡಿಸುವುದರಿಂದ ರೋಗ ಮತ್ತು ಕೀಟಗಳ ಹಾವಳಿಯನ್ನು ತಡೆಗಟ್ಟಬಹುದು. ಸಾಮಾನ್ಯವಾಗಿ ಬೆಳೆಯನ್ನು ನೆಟ್ಟ 100-120 ದಿವಸಗಳ ನಂತರ ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಕೊಯ್ಲನ್ನು ಪ್ರಾರಂಭಿಸಬಹುದು. ಕೊಯ್ಲನ್ನು ಸೂರ್ಯನ ತಾಪಮಾನ ಹೆಚ್ಚಿರುವಾಗ ಮಾಡಬಾರದು. ಹಸಿರು ಸೊಪ್ಪನ್ನು 2-3 ಸೆಂಟಿಮೀಟರ್ ಎತ್ತರದಲ್ಲಿ ಕತ್ತರಿಸಬೇಕು. ಮೊದಲನೇ ಬೆಳೆಯು ಜೂನ್ ಕೊನೆಯ ವಾರದಲ್ಲಿ ಮತ್ತು ಎರಡನೆಯ ಬೆಳೆಯು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಯ್ಲಿಗೆ ಬರುತ್ತದೆ. ಮೊದಲನೆಯ ಕೊಯ್ಲು ಮಾಡಿದ 80 ದಿವಸಗಳ ನಂತರ ಎರಡನೇ ಕೊಯ್ಲನ್ನು ಮಾಡಬಹುದು. ಉತ್ತಮವಾಗಿ ಬೆಳೆದ 4-4.5 ಅಡಿ ಜಾಗದಿಂದ 2-3 ಕಿಲೋದಷ್ಟು ತಾಜಾ ಸೊಪ್ಪನ್ನು ಪಡೆಯಬಹುದು. ಕಂತೆ ಕಟ್ಟಿ ಅಡುಗೆ ಮನೆಯಲ್ಲಿ ಒಣ ಹಾಕಿ ಉದುರಿದ ಒಣ ಎಲೆಗಳನ್ನು ಡಬ್ಬಿಗಳಲ್ಲಿ ಶೇಖರಿಸಿ ಇಡಬಹುದು. ಪುದೀನದಲ್ಲಿರುವಂತಹ ಪೋಷಕಾಂಶವನ್ನು ಈ ರೀತಿಯಾಗಿ ಹೇಳಬಹುದು. ತೇವಾಂಶ ಸುಮಾರು 85% ಇರ್ತದೆ. ಸಸಾರಜನಕ ಸುಮಾರು 6%, ಪಿಷ್ಟ 8%, ಸುಣ್ಣದ ಅಂಶ 400 ಮಿಲಿಗ್ರಾಂ, ರಂಜಕ 60 ಮಿಲಿಗ್ರಾಂ, ಕಬ್ಬಿಣ 20 ಮಿಲಿಗ್ರಾಂ, ಹಾಗೆ ಇನ್ನಿತರ ಜೀವಸತ್ವಗಳು ಕೂಡ ಇರ್ತವೆ. ಪುದೀನದ ಔಷಧೀಯ ಗುಣಗಳು ಈ ರೀತಿಯಾಗಿವೆ. ಪುದೀನ ಸೊಪ್ಪನ್ನು ಬಾಯಿಯಲ್ಲಿಟ್ಟು ಅಗಿಯುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗ್ತದೆ. ಆಹಾರವನ್ನು ಪಚನ ಮಾಡುವುದಕ್ಕೆ ಪುದೀನ ಸಹಾಯ ಮಾಡುವುದೇ ಅಲ್ಲದೆ ಕೊಬ್ಬನ್ನು ಜೀರ್ಣಿಸಲು ಸಹಕಾರಿಯಾಗ್ತದೆ. ನೆಗಡಿ ಮತ್ತು ಕೆಮ್ಮಿನಿಂದ ಬಳಲ್ತಾ ಇರುವವರು ಪುದೀನ ಸೊಪ್ಪಿನಿಂದ ತಯಾರಿಸಿರುವಂತಹ ಚಹಾವನ್ನು ಕುಡಿದರೆ ಒಳ್ಳೆಯದಾಗ್ತದೆ. ಜ್ವರದಿಂದ ಬಳಲುವವರು ಪುದೀನ ಸೊಪ್ಪಿನ ಕಷಾಯವನ್ನು ಕುಡಿಬೇಕು. ಅಜೀರ್ಣ ಇರುವಾಗ ಪುದೀನ ಸೊಪ್ಪಿನ ರಸದೊಂದಿಗೆ ಹಸಿ ಶುಂಠಿಯ ರಸ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಕುಡಿಬೇಕು. ಮೊಡವೆಗಳಾಗಿದ್ದಲ್ಲಿ ಪುದೀನ ಎಲೆಗಳೊಂದಿಗೆ ಅರಿಶಿನವನ್ನು ಬೆರೆಸಿ ಅರೆದು ಮುಖಕ್ಕೆ ಹಚ್ಚಿ 1/2 ಗಂಟೆಯ ನಂತರ ಬೆಚ್ಚಗಿನ ನೀರಿನಲ್ಲಿ ಮುಖವನ್ನು ತೊಳಿಬೇಕು. ಹೊಟ್ಟೆಯುಬ್ಬರ, ಹೊಟ್ಟೆ ನೋವು ಇರುವಾಗ ಪುದೀನ ರಸಕ್ಕೆ ನಿಂಬೆ ರಸ ಮತ್ತು ಜೇನುತುಪ್ಪವನ್ನು ಬೆರೆಸಿ ಕುಡಿಬೇಕು. ಊಟವಾದ ನಂತರ ಪುದೀನ ಎಲೆಗಳನ್ನು ಅಗಿಯುವುದರಿಂದ ಹುಳುಕು ಹಲ್ಲಿನಿಂದ ಉಂಟಾಗುವಂತಹ ದುರ್ವಾಸನೆಯನ್ನು ತಡೆಯುವುದೇ ಅಲ್ಲದೆ ಒಸಡನ್ನು ಬಲಪಡಿಸುತ್ತದೆ. ಜಂತುಹುಳಗಳ ತೊಂದರೆ ಇದ್ದಲ್ಲಿ ಖಾಲಿ ಹೊಟ್ಟೆಗೆ ಪುದೀನ ಸೊಪ್ಪನ್ನು ಅಗೆದು ತಿನ್ನಬೇಕು. ಸ್ವರ ಒಡೆದಿದ್ದಲ್ಲಿ ಪುದೀನ ಕಷಾಯವನ್ನು ತಯಾರಿಸಿ ಇದರಿಂದ ಬಾಯಿಯನ್ನು ಮುಕ್ಕಳಿಸಬೇಕು. ಹಾಡುಗಾರರು ಇದನ್ನು ನಿಯಮಿತವಾಗಿ ಉಪಯೋಗಿಸುವುದರಿಂದ ಸ್ವರವು ಶುದ್ಧವಾಗುತ್ತದೆ. ಮುಟ್ಟಿನ ಹೊಟ್ಟೆ ನೋವಿನಿಂದ ಬಳಲುವಂತಹ ಸ್ತ್ರೀಯರು ಮುಟ್ಟಾಗುವುದಕ್ಕೆ 1 ವಾರ ಮುಂಚೆ ದಿನಕ್ಕೆ 2 ಬಾರಿ ಪುದೀನ ಕಷಾಯವನ್ನು ಕುಡಿಯುವುದರಿಂದ ನೋವಿನ ತೀವ್ರತೆ ತಗ್ಗುತ್ತದೆ. ಗಾಯಗಳಾದಾಗ ಪುದೀನ ಎಲೆಯ ರಸವನ್ನು ಲೇಪಿಸಿದಲ್ಲಿ ಬೇಗನೆ ಗುಣವಾಗ್ತದೆ. ಗರ್ಭಿಣಿಯರು ಪುದೀನವನ್ನು ಅಧಿಕ ಪ್ರಮಾಣದಲ್ಲಿ ಸೇವಿಸಬಾರದು ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಗಮನಿಸಬೇಕು.